ಸನ್ಮಾತ್ರಮೇ ತನ್ನ ತತೋನ್ಯದಸ್ತಿ ಅಸ್ತೀತಿ ಯೋ ವಕ್ತಿ ನ ತಸ್ಯ ಮೋಹಃ ವಿನಿರ್ಗತೋ ನಿದ್ರಿತವತ್ ಪ್ರಜಲ್ಪಃ ಬ್ರಹ್ಮೈವೇದಂ ವಿಶ್ವಮಿತ್ಯೇವ ವಾಣಿ ಬ್ರಹ್ಮೈವೇದಂ ವಿಶ್ವಮಿತ್ಯೇವ ವಾಣಿ ಶ್ರೌತಿ ಬ್ರೂತೆ ಥರ್ವನಿಷ್ಠಾ ವರಿಷ್ಠಾ ತಸ್ಮಾದೇತದ್ ಬ್ರಹ್ಮ ಮಾತ್ರಂ ಹಿ ವಿಶ್ವಂ ನಾಧಿಷ್ಠಾನಭಿನ್ನತಾರೋಪಿತಸ್ಯ ಸತ್ಯಂ ಯದಿ ಸ್ಯಾತ್ ಜಗದೇತದಾತ್ಮನಃ ಅನಂತತ್ವಃ ನಿರ್ನಿಗಮಾ ಪ್ರಮಾಣತಃ ಅಸತ್ಯವಾದಿತ್ವಮಪಿ ಶಿತು ಸ್ಯಾತ್ ನೈತತ್ರಯಂ ಸಾಧು. ಪಿತಂ ಮಹಾತ್ಮನ ಹಿತಂ ಮಹಾತ್ಮನ ಏತತ್ರಯಂ ಏತತ್ರಯಂ ಮಹಾತ್ಮನಾಂ ನ ಸಾಧು. ಇವು ಮೂರು ಮಹಾತ್ಮರಿಗೆ ಒಳ್ಳೆಯದಲ್ಲ. ಮಹಾತ್ಮರು ಅಂದರೆ ಯಾರು? ಇಲ್ಲಿ ಸಂಪ್ರದಾಯಸ್ಥರಾದವರಿಗೆ. ಸಂಪ್ರದಾಯ ಅಂದರೆ ಮತ್ತಿನ್ನು ಬೇರೆ ಬೇರೆ ಸಂಪ್ರದಾಯ ಅರ್ಥ ಮಾಡಬಾರ್ದು. ಸಂಪ್ರದಾಯ ಅಂದರೆ ವೇದಾಂತಿಗಳು, ವೇದಾಂತದ ಮಾರ್ಗದಲ್ಲಿ ಇದ್ದವರಿಗೆ. ಇವು ಮೂರು ಹಿತವಲ್ಲ. ಯಾವ ಮೂರವು? ಆತ್ಮನಃ ಅನಂತತ್ವ ಹಾನಿಹಿ, ನಂಬರ್ ಒನ್. ಎರಡನೇದ್ದು ನಿಗಮ ಅಪ್ರಮಾಣತ. ಮೂರನೇದ್ದು ಈಶಿತು ಈಶಿತು ಅಸತ್ಯವಾದಿತ್ವ. ಈಶಿತು ಅಸತ್ಯವಾದಿತ್ವ, ಭಗವಂತನ ವಚನವನ್ನು ವಿರೋಧಿಸುವಂಥದ್ದು. ಭಗವಂತನ ವಚನ ಅಂದರೆ ಕೃಷ್ಣ ಪರಮಾತ್ಮನ ವಚನ, ಭಗವದ್ಗೀತ. ವಿವೇಕ ಚೂಡಾಮಣಿ ಗ್ರಂಥ ರಚಯಿತರುಗಳು, ಆಚಾರ್ಯರು ತಮಗೆ ಏನು ಯಾವ ಶ್ಲೋಕ ಬೇಕು, ಯಾವ ಬುಕ್ಕಿನಾಗಿಂದ ಬೇಕು, ಯಾವ ಗ್ರಂಥ ಬೇಕು, ಪಟ ತಗೊಂಡಾರ ಇಲ್ಲ ಹಾಕಿದಲ್ಲ. ಯಾಕಂತಂದರೆ ಎಲ್ಲವೂ ಅವಂದೇ ತಾನೇ. ಅಂತಹ ಗಾಢವಾದಂತಹ ಶಬ್ದ. ಸೊ ಇದು ರೆಫರೆನ್ಸ್ ಭಗವದ್ಗೀತಾಚಾರ್ಯ, ಗೀತಾಚಾರ್ಯನ ರೆಫರೆನ್ಸ್ ತಗೊಂಡಾರೆ. ಮೂರನೇದ್ರಲ್ಲಿ ಗೀತಾಚಾರ್ಯನು ಭಗವದ್ಗೀತೆಯಲ್ಲಿ ಏನು ವಚನವನ್ನು ಕೊಟ್ಟಿದ್ದಾನೆ ಅದನ್ನು ವಿರೋಧಿಸುವುದು ಸಾಧುಗಳಿಗೆ ಒಪ್ಪತಕ್ಕದ್ದಲ್ಲ, ಮಹಾತ್ಮರಿಗೆ ಇದು ಒಪ್ಪತಕ್ಕದ್ದಲ್ಲ. ಈ ಮೂರರ ವಿವರಣೆಗಳನ್ನು ಸ್ವಲ್ಪ ಅಭ್ಯಾಸ ಮಾಡೋಣ. ಅನಂತತ್ವ ಹಾನಿ, ಸತ್ಯಂ ಜ್ಞಾನಂ ಅನಂತಂ, ಬ್ರಹ್ಮ ವಸ್ತು ನಿರೂಪಣೆಯ ಸಂದರ್ಭದಲ್ಲಿ ಅನಂತಂ ಅನ್ನುವಂಥದ್ದು ಒಂದು ಶಬ್ದ ಬರ್ತದೆ. ಯಾವುದಕ್ಕೆ ಅಂತ ಇಲ್ಲವೋ ಅದು ಅನಂತ. ಇರುವಿಕೆ ರಹಿತವಾಗಿ ಅನಂತತೆಯನ್ನು ಸಿದ್ಧ ಮಾಡಿ ಬರೋದಿಲ್ಲ. ಇರುವಿಕೆ ಅನ್ನುವುದನ್ನು ಬಿಟ್ಟುಕೊಟ್ಟು ಅನಂತತ್ವವನ್ನು ಸಿದ್ಧ ಮಾಡಿ ಬರೋದಿಲ್ಲ. ಹಾಗಾದ್ರೆ ಇರುವಿಕೆಯು ಅನಂತ. ಹೇ ಸೌಮ್ಯ, ಇದಂ ಜಗತ್ ಅಗ್ರೆ ಸತ್ ಆಸೀತ್. ಅಲ್ಲಿ ಸತ್ ತತ್ವ ಏನದು? ಇರುವಿಕೆ. ಸತ್ ಶಬ್ದ ಅದು ತತ್ವದ ಇರುವಿಕೆಯನ್ನು ತೋರಿಸುತ್ತದೆ. ಆ ಇರುವಿಕೆಯನ್ನು ಬಿಟ್ಟುಕೊಟ್ಟು ಅನಂತ ಅನ್ನೋದನ್ನು ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಶ್ನೆ, ಏನು ಅನಂತವಾಗಿದೆ? ಏನು ಅನಂತವಾಗಿದೆ? ಇವರು ಎಷ್ಟೇ ಪ್ರಯತ್ನ ಮಾಡಿ ಹೇಳಿದ್ರು ಕೂಡ ಒಂದು ಫೈನಲ್ ಹೇಳಬಹುದು, ಅಭಾವವು ಅನಂತವಾಗಿದೆ. ಅಭಾವ ಅಂದರೆ ನಾನ್ ಎಕ್ಸಿಸ್ಟೆಂಟ್. ಇಲ್ಲದಿರುವಿಕೆಯು ಅನಂತವಾಗಿದೆ. ಇರುವಿಕೆಯಲ್ಲಿ ನಿಂತುಕೊಂಡು ಇಲ್ಲದಿರುವಿಕೆಯನ್ನು ಮಾತಾಡ್ತಾ ಇದೆಯೋ, ಇರುವಿಕೆಯನ್ನು ಬಿಟ್ಟುಕೊಟ್ಟು ಇಲ್ಲದಿರುವಿಕೆಯನ್ನು ಮಾತಾಡ್ತಾ ಇದೆಯಾ? ಇರುವಿಕೆಯಲ್ಲಿ ಇದ್ದುಕೊಂಡೆ ಆ ಜಗತ್ತಾಗಿರ್ಬೋದು, ನಿನ್ನ ಮನೆ ಆಗಿರ್ಬೋದು, ನಿಮ್ಮ ಊರಾಗಿರ್ಬೋದು, ನಿಮ್ಮ ದೇಶ ಆಗಿರ್ಬೋದು, ನಿಮ್ಮ ಲೋಕ ಆಗಿರ್ಬೋದು, ಇರುವಿಕೆ ಇದ್ದುಕೊಂಡೇ ಇಲ್ಲದಿರುವಿಕೆನೇ ಮಾತಾಡ್ತೀಯ. ಆಭಾಸ ಆಗ್ತದೆ, ಅದನ್ನು ನೀವು ಮತ್ತೆ ಹೇಳಲೇಬೇಕಾಗ್ತದೆ. ಇರುವಿಕೆಯು ಅನಂತ ಅಂತ ಹೇಳಬೇಕಾಗ್ತದೆ. ಅನೇಕ ಇರುವಿಕೆಗಳಿವೆ, ಅವು ಯಾವ ಅನಂತ ಇಲ್ಲ. ಅನೇಕ ಇರುವಿಕೆಗಳಿವೆ, ಅವು ಯಾವ ಅನಂತ ಇಲ್ಲ. ಹೌದೋ? ನೇಪಾಳದ ಇರುವಿಕೆ ಏನಾಯ್ತು ನಿನ್ನೆ? ಅಂತವಾಯ್ತು. ಎಂಥದೋ ಟವರ್ ಅಂದವ, ಧರಾಹರ, ಧರಾಹರ, ಧರಾಹರ ಟವರ್, 7-story ಬಿಲ್ಡಿಂಗ್. ನೇಪಾಳ ರಾಜನ ಪಟ್ಟಾಭಿಷೇಕ 7th floor ಆಗ್ತಿತ್ತಂತೆ. ಅಂತ ಬಿಲ್ಡಿಂಗ್ ಅದು. ಏನಾಯ್ತು? ಧರಾಹರ ಹರೋ ಹರಹರ ಕೆಳಗೆ ಬಿದ್ದೋಯ್ತು. ಅಂದ್ರೆ ಏನ್ ಹೇಳೋದು? ಇರುವಿಕೆಯು ಅನಂತ ಹೆಂಗಾಗ್ತದೆ? ಅನೇಕ ಇರುವಿಕೆಗಳು ಅಂತವಾದದ್ದು ಕಂಡು ಬರ್ತದೆ. ಹೌದು, ಅಂತಗೊಂಡದ್ದು ಕಂಡು ಬಂದದ್ದು ಯಾರಿಗೆ? ಇರುವಿಕೆ ಇದ್ದವರಿಗೋ, ಇರುವಿಕೆ ಇಲ್ಲದವರಿಗೋ? ಮತ್ತು ಅಲ್ಲಿಗೆ ಬಂದ್ರೆ ನೀವು ಇರುವಿಕೆಗೆ ಅನಂತತೆ, ಇರುವಿಕೆಯೇ ಅನಂತತೆ, ಅನಂತತೆಯೇ ಇರುವಿಕೆ. ಆಯ್ತು, ಇನ್ನು ಮೂರನೇ ವಿಷಯ ಬರೋಣ. ಅದೇ ಅದರಲ್ಲಿ ಎರಡನೇ ಸಂಗತಿ ಏನು ಅಂದರೆ, ನಾವು ಹೇಳಿದ್ವಿ ಮಣ್ಣಿನಿಂದ ಆದ ಮಡಿಕೆಗಳು ಮಣ್ಣೆ, ಚಿನ್ನದಿಂದ ಆದ ಆಭರಣಗಳು ಚಿನ್ನವೇ, ಬ್ರಹ್ಮನಿಂದ ಆದ ಜಗತ್ತು ಬ್ರಹ್ಮವೇ. ಸತ್ಯ ಬ್ರಹ್ಮೋ ಅಸತ್ಯ ಬ್ರಹ್ಮೋ? ಆದ್ದರಿಂದ ಬ್ರಹ್ಮ ಸತ್ಯ, ಬ್ರಹ್ಮನಿಂದ ಆದಂಥ ಜಗತ್ತು ಸತ್ಯ. ಹೌದಾ? ಅಂತ ನೀನು ಜಗತ್ತನ್ನು ಸತ್ಯ ಅಂತ ತಗೊಂಡಿದ್ದಾದ್ರೆ ಅದರ ಹಿಂದೆ ಸ್ವಲ್ಪ ಎಣಿಕೆ ನೋಡು. ನಾವು ಬ್ರಹ್ಮನಿಂದ ಆದ ಜಗತ್ತು ಅಂತ ಹೇಳಿದಾಗ ನಿಮಿತ್ತ ಕಾರಣ ಒಂದು, ಉಪಾದಾನ ಕಾರಣ ಒಂದು ಅಂತ ಎರಡು ತಗೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊಡ್ರಿ ಸ್ಟೆಪ್ಗಳನ್ನು. ಈಗ ಇದರೊಳಗೆ ನೀವು ಜಿಜ್ಞಾಸ ತಪ್ಪಿಟ್ಟಂದ್ರೆ ಬಹಳ ಕಷ್ಟ ಆಗ್ತದೆ. ಸ್ವತಂತ್ರವಾಗಿ ನಿಮಗೆ ಜಿಜ್ಞಾಸ ಅರ್ಥನೂ ಆಗೋದಿಲ್ಲ. ಅದಕ್ಕೆ ಪಾಯಿಂಟ್ಸ್ ನೋಟ್ ಮಾಡ್ಕೋತಾರೆ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತಾ ಹೋಗ್ತದೆ. ಉಪಾದಾನ ಕಾರಣ, ನಿಮಿತ್ತ ಕಾರಣ. ಈಗ ಉಪಾದಾನವು ಬ್ರಹ್ಮನೇ, ನಿಮಿತ್ತವು ಬ್ರಹ್ಮನೇ. ಯಾವ ಥರ ಉಪಾದಾನ ಕಾರಣ? ಯಾವ ಥರ ಉಪಾದಾನ ಕಾರಣ? ಅದಾಯ್ತಲ್ಲ, ನಿಮಿತ್ತ ಅಭಿನ್ನ ನಿಮಿತ್ತ ಉಪಾದಾನ ಕಾರಣವೇನು? ಉಪಾದಾನ ಕಾರಣವು ಮತ್ತು ನಿಮಿತ್ತ ಕಾರಣವು ಎರಡು ತಾನೇ, ಅದಕ್ಕೆ ಅಭಿನ್ನ ಅಂತ. ಒಂದು ಬಿಟ್ಟು ಒಂದಿಲ್ಲ, ಎರಡು. ಯಾವ ಥರ ಉಪಾದಾನ ಕಾರಣ? ಅದಕ್ಕೆ ಎರಡು ಅರ್ಥಗಳನ್ನು ನೀವು ಗುರುತಿಸಬೇಕಾಗ್ತದೆ. ಹಾವಿಗೆ ಉಪಾದಾನ ಕಾರಣ ಹಗ್ಗ, ಮಡಿಕೆಗೆ ಉಪಾದಾನ ಕಾರಣ ಮಣ್ಣು. ಆದರೆ ಎರಡೂ ಉಪಾದಾನ ಕಾರಣಗಳಲ್ಲಿ ವ್ಯತ್ಯಾಸ ಇದೆ. ಇವೆರಡು ಉಪಾದಾನ ಕಾರಣಗಳೇ. ಹಗ್ಗವು ಹಾವಾದಾಗ ಹಗ್ಗವು ಯಾವ ಬದಲಾವಣೆಗೂ ಒಳಪಡಲಿಲ್ಲ. ಮಣ್ಣು ಮಡಿಕೆ ಆದಾಗ ಏನೇನೋ ವಿಕಾರಗಳಾಗಿವೆ. ಏನೇನೋ ವಿಕಾರಗಳಾಗಿ ಹೊಸ ನಾಮರೂಪಗಳು ಅದಕ್ಕೆ ಹೊಂದಿಕೊಂಡಿವೆ. ಮುಂದಿನ ಸ್ಟೆಪ್ ನೋಡ್ಕೊಳ್ಳಿ. ಹಗ್ಗವು ಅಧಿಷ್ಠಾನ, ಹಾವು ಆರೋಪಿತ, ಮಣ್ಣು ಅಧಿಷ್ಠಾನ, ಮಡಿಕೆ ಆರೋಪಿತ. ಅದರ ಮುಂದಿನ ಪಾಯಿಂಟ್ ನೋಡಿ. ಮಡಿಕೆ ಹಾವು ಎರಡೂ ಆರೋಪಿತವಾಗಿದ್ದರೂ ಕೂಡ ಅಧಿಷ್ಠಾನ ಮಣ್ಣು ಮತ್ತು ಹಗ್ಗದಲ್ಲಿ ವ್ಯತ್ಯಾಸ ಇದೆ. ಬ್ರಹ್ಮ ಮತ್ತು ಜಗತ್ತು ಈ ಸಿದ್ಧಾಂತದಲ್ಲಿ ಬ್ರಹ್ಮನು ಯಾವ ಥರ ಅಧಿಷ್ಠಾನ, ಹಗ್ಗದಂತೆ ಅಧಿಷ್ಠಾನವೋ ಮಣ್ಣಿನಂತೆ ಅಧಿಷ್ಠಾನವೋ? ಇಫ್ ಯು ಮಿಸ್ ದಿಸ್ ಸ್ಟೆಪ್ ಯು ಮಿಸ್ ಎ ಲಾಟ್. ಬ್ರಹ್ಮನು ಹಗ್ಗದಂತೆ ಅಧಿಷ್ಠಾನ. ಹೀಗಾಗಿ ಸರ್ಪ ಇವ ಸರ್ಪ, ಇಲ್ಲಿಯೂ ಕೂಡ ಜಗತ್ ಇವ ಜಗತ್. ಇಲ್ಲದೆ ಹೋದಲ್ಲಿ ಜಗತ್ತು ಸತ್ಯ ಅಂತ ನೀವು ಸ್ವೀಕಾರ ಮಾಡಿದ್ದಾದರೆ ಬ್ರಹ್ಮ ಒಂದು ಸತ್ಯ, ಉಂಟಾದ ಜಗತ್ತು ಇನ್ನೊಂದು ಸತ್ಯ ಅಂತ ಸಿದ್ಧ. ಬ್ರಹ್ಮ ಒಂದು ಸತ್ಯ, ಉಂಟಾದ ಜಗತ್ತು ಇನ್ನೊಂದು ಸತ್ಯ ಅಂತ ಸಿದ್ಧ. ಉಂಟಾದ ಜಗತ್ತು ಇನ್ನೊಂದು ಸತ್ಯ ಅಂತಾಗಿದ್ದಾದ್ರೆ ಒಂದೇ ಕಾಲದಲ್ಲಿ ಎರಡು ಸತ್ಯಗಳು ಇರಲಿಕ್ಕಾಗೋದಿಲ್ಲ. ಒಂದು ಬ್ರಹ್ಮಾದರೂ ಇದೆ ಅಂಥೇಳಿ, ಜಗತ್ತಾದರೂ ಇದೆ ಅಂಥೇಳಿ, ಏಕಕಾಲದಲ್ಲಿ ಎರಡೂ ಇರಲಿಕ್ಕೆ ಸಾಧ್ಯವಿಲ್ಲ. ಏಕಕಾಲದಲ್ಲಿ ಎರಡೂ ಸಾಧ್ಯವಿಲ್ಲ ಅಂದಮೇಲೆ ಆದರೂ ಇದೆ ಅಂತ ನೀ ಅಂದದ್ದಾದರೆ ಒಂದು ಇನ್ನೊಂದನ್ನು ಮಿತಿಗೆ ಒಳಪಡಿಸುತ್ತದೆ. ಒಂದು ಇನ್ನೊಂದನ್ನು ಮಿತಿಗೆ ಒಳಪಡಿಸುತ್ತದೆ. ಹೀಗೆ ಮಿತಿಗೆ ಒಳಪಡಿಸಿದ್ದಾಗ ಎರಡೂ ಸೀಮಿತವಾಗ್ತದೆ. ಇದು ಇದನ್ನ ಮಿತಿಗೆ ಒಳಪಡಿಸ್ತದೆ, ಇದು ಇದನ್ನ ಮಿತಿಗೆ ಒಳಪಡಿಸ್ತದೆ. ಅದನ್ನು ಎರಡೂ ಕೂಡ ಏನಾಗ್ತವೆ, ಸೀಮಿತವಾಗ್ತವೆ. ಅಂದಮೆ ನಂತರ ಅನಂತತೆ ಎಲ್ಲಿಯಪ್ಪ, ಎಲ್ಲಿ ಎಲ್ಲಿಯ ವಿಷಯ ಅನಂತತೆ ಅನ್ನೋ ವಿಷಯನೇ ಬರೋದಿಲ್ಲ. ಅನಂತತ್ವ ಹಾನಿ ಸಿದ್ಧವಾಯ್ತಾ? ಅನಂತತ್ವ ಹಾನಿ, ಬ್ರಹ್ಮನ ಅನಂತತೆಗೆ ಹಾನಿ. ಇದು ಎರಡನೇ ಜಿಜ್ಞಾಸ. ಯಾವ ಸಾಧುಗಳು ಇದನ್ನು ಒಪ್ಪುವುದಿಲ್ಲ, ಯಾವ ಮಹಾತ್ಮರು ಕೂಡ ಇದು ಒಪ್ಪುವಂತಹ ಹಿತಕರವಾದ ಮಾತು ಅಲ್ಲ. ಇನ್ನು ಎರಡನೇ ಜಿಜ್ಞಾಸ ಯಾವುದು ಅಂದರೆ ಅಪ್ರಮಾಣಕ, ಅದು ಪ್ರಮಾಣ. ಪ್ರಮಾಣ ಏನು ಹೇಳ್ತದೆ? ಈಶಾವಾಸ್ಯಂ ಇದಂ ಸರ್ವಂ, ಇದಂ ಜಗತ್ ಈಶಾವಾಸ್ಯ, ಈಶ್ವರನಿಂದ ಈ ಜಗತ್ತೆಲ್ಲವೂ ತುಂಬಿಕೊಂಡಿದೆ. ಇದು ಉಪನಿಷತ್ ಪ್ರಮಾಣ ವಾಕ್ಯ. ಪ್ರಭು ನಿನ್ನ ಮುಖ ಕಾಣುವಂಗೆ ಕೊಡಬೇಕು, ನೀನೀ ಕಳಿಬ, ನೀನಲ್ಲ ನೀ ಕರೆಕ್ಟಾಗಿ ಸ್ವೀಕರಿಸು. ಹಾಂ ರೈಟ್. ಏನಿದೆ ಪ್ರಮಾಣ? ಏನು ಇದೆಯೋ ಅದೆಲ್ಲವೂ ಈಶ್ವರ. ಏನಿದೆ ಅದೆಲ್ಲವೂ ಈಶ್ವರ ಅಂತಂದ್ರೆ ಎಲ್ಲವೂ ಚೈತನ್ಯ ಅಂತ ಆಯ್ತು. ಎಲ್ಲವೂ ಚೈತನ್ಯವೋ ಇರುವುದು ಚೈತನ್ಯ ಮಾತ್ರವೋ ಅಂತ ಮುಂದಿನ ಪ್ರಶ್ನೆ. ಎಲ್ಲವೂ ಚೈತನ್ಯ ಅನ್ನುವ ಹೇಳಿಕೆ ಬೇರೆ, ಇರುವುದೇನೋ ಅದು ಚೈತನ್ಯವೇ ಈ ಹೇಳಿಕೆ ಬೇರೆ. ಎಲ್ಲವೂ ಚೈತನ್ಯ ಅಂದ್ರೆ ಸೋ ಮೆನಿ ಚೈತನ್ಯ ಅಂತ ಅರ್ಥ, ಇನ್ ನಂಬರ್. ಸಂಖ್ಯಾತ್ಮಕವಾಗಿ ಅನೇಕ ಚೈತನ್ಯಗಳು, ಚೈತನ್ಯವೇ ಎಲ್ಲವೂ ಚೈತನ್ಯವೇ ಅನೇಕ ಚೈತನ್ಯಗಳು ಅಂತ. ಆವಾಗ ಚೈತನ್ಯದ ಇರುವಿಕೆಗೆ ಹಾನಿಯಾಗ್ತದೆ. ಹೆಂಗೆ? ಅನೇಕ ಚೈತನ್ಯಗಳು ಅಂದಾಗ ಪ್ರತಿಯೊಂದು ಚೈತನ್ಯವು ಲಿಮಿಟೆಡ್ ಅಂತ ಆಗ್ತದೆ. ಪ್ರತಿಯೊಂದು ಚೈತನ್ಯವು ಲಿಮಿಟೆಡ್ ಅಂತ ಆಗಿದ್ದೇ ಆದರೆ ಅನೇಕ ಚೈತನ್ಯಗಳು ಲಿಮಿಟೆಡ್ ಚೈತನ್ಯಗಳಿವೆ ಅಂತ ಆಗ್ತದೆ. ಲಿಮಿಟೆಡ್ ಚೈತನ್ಯ ಚೈತನ್ಯವಾಗ್ತದೆ, ಜಡವಾಗ್ತದೆ. ಚೈತನ್ಯವು ಯಾವಾಗ ಪರಿಮಿತಿಗೆ ಒಳಪಡುತ್ತದೆ ಅದು ಚೈತನ್ಯ ಆಗೋದಿಲ್ಲ, ಅದು ಏನಾಗ್ತದೆ? ಜಡ. ಆವಾಗ ನೀವೇನು ಹೇಳ್ತೀವ, ಅನೇಕ ಜಡರೂಪದ ಚೈತನ್ಯಗಳಿವೆ ಅಂತ ಹೇಳಬೇಕು. ಇವು ಸ್ವವಿರೋಧ. ಎಂತ ವಿರೋಧ ಅಂತಾರೆ? ಸ್ವವಿರೋಧ, ತನ್ನಲ್ಲೇ ತಾನು ವಿರೋಧಿಸ್ತಾರೆ, ಸಾಧ್ಯವಿಲ್ಲ. ಹಾಗಾದರೆ ಇರುವುದೆಲ್ಲವೂ ಈಶ್ವರನೇ ಅನ್ನುವ ಅರ್ಥದಲ್ಲಿ, ಅನ್ನುವ ಹೇಳಿಕೆಯಲ್ಲಿ ಅರ್ಥ ಏನು ಅಂದರೆ ಈಶ್ವರನ ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ. ಈಶ್ವರನನ್ನು ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ. ಈ ಅರ್ಥ ತಗೊಂಡ್ರೆ ಅನೇಕ ಈಶ್ವರರು ಅಂತ ಬರೋದಿಲ್ಲ, ಅನೇಕ ಚೈತನ್ಯಗಳು ಅಂತ ಬರೋದಿಲ್ಲ, ಅನೇಕ ಜಡರೂಪದ ಚೈತನ್ಯಗಳು ಅಂತ ಬರೋದಿಲ್ಲ, ಅನೇಕ ಮಿತಿಗೆ ಒಳಪಟ್ಟ ಚೈತನ್ಯಗಳು ಅಂತ ಬರೋದಿಲ್ಲ. ಇರುವುದೆಲ್ಲವೂ ಈಶ್ವರ, ಹೊರತುಪಡಿಸಿ ಇನ್ನೊಂದು ಯಾವುದಕ್ಕೂ ಇಲ್ಲಿ ಸ್ಥಾನ ಇಲ್ಲ. ಅನ್ಯಥಾ ಪ್ರಮಾಣ ವಿರೋಧ ಆಗ್ತದೆ, ಅಪ್ರಮಾಣತ ಆಗ್ತದೆ. ಎರಡನೇದ್ದಾಯ್ತು. ಇನ್ನು ಮೂರನೇದ್ದು ಯಾವ್ದಾದ್ರು ತಗೋಬಹುದು. ನಾನು ಈಶಾವಾಸ್ಯ ತಗೊಂಡೆ, ಸರ್ವಂ ಕಲುವಿದಂ ಬ್ರಹ್ಮ ತಗೋಬಹುದು. ನೀವು ಯಾವ್ದು ಪ್ರಮಾಣ ತಗೋಬಹುದು ಅಂದ್ರೆ ಇದಕ್ಕೆ ಹೊಂದಿಕೆ ಆಗುವಂತದ್ದು ಯಾವ ಪ್ರಮಾಣವನ್ನು ತಗೋಬಹುದು. ಇಂಥದ್ದೇ ತಗೋಬೇಕು ಅಂತ ಏನು ನಿಯಮ ಇಲ್ಲ. ಇವರಿಗೆ ಈಶಾವಾಸ್ಯ ಅರಿವಿದೆಯಲ್ಲ ಸ್ವಲ್ಪ, ಹೀಗಾಗಿ ನಾವು ಈಶಾವಾಸ್ಯ ತಗೊಳ್ತೀವಿ. ಆಯ್ತಾ? ಇನ್ನು ಮೂರನೇದೇನು? ಈಶಿತ್ರು ಅಸತ್ಯವಾದಿತ್ವ, ಈಶ್ವರನ ಮಾತು ಸುಳ್ಳಾಗುತ್ತದೆ. ಈಶ್ವರನ ಮಾತು ಏನು? ಅನೇಕ ವಿಷಯಗಳನ್ನು ಹೇಳಿದ್ದಾನೆ ಇಲ್ಲಿ. ಈಶ್ವರ ಪ್ರಮಾಣ ಏನು ತಗೊಂಡಾರೆ ಇವರು? ಅದು ಅದು ಹೇಳಿದ್ನಲ್ಲ, ಅವನಿಗಿಂತ ಬೇರೆ ಆದದ್ದೇನು ಇಲ್ಲ. ನಾ ಅದು ಮುಗಿಸಿದೆ. ಅದು ಅದು ಈಶ್ವರನ ಹೇಳಿಕೆ. ಹೌದಾ? ಮಸ್ತಾನಿ ಸರ್ವಭೂತಾನಿ ನಚಮಸ್ತಾನ್, ಆ ಶ್ಲೋಕ ಇದೆ ನೋಡ್ರಿ. ಅದು ಮುಂದಿನ ಶ್ಲೋಕ ಬರ್ತದೆ, ಅದು ಮುಂದಿನ ಶ್ಲೋಕ ಬರ್ತದೆ. ನಿಮ್ಮ ಹತ್ರ ಅದೇ ಬುಕ್ ಇದೆಯಾ? ಈಶ್ವರ ಗೀತಾ ವಚನ, ಹಾ ಗೀತಾ ಭಗವದ್ಗೀತಾ ವಚನ ಏನು ಏನು ತಗೊಂಡ್ರೆ ನೋಡ್ರಿ. ಈಶಿತು, ಈಶಿತು ಅಂದ್ರೆ ಈಶ್ವರ, ಈಶ್ವರ ಅಂದ್ರೆ ಇಲ್ಲಿ ಗೀತಾಚಾರ್ಯ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಕೊಡಿರಿ. ಇದು ರಾಮಕೃಷ್ಣ ಆಶ್ರಮ ಅಲ್ಲ, ಎಲ್ಲಿದ್ದೀನಿ ನಾನು? ಅಷ್ಟೇ ಕೊಟ್ಟಿದ್ದು. ಯಾವ ಮಾತು ಸುಳ್ಳಾಗ್ತದೆ ಅನ್ನೋದು ಕೊಟ್ಟಲಿಲ್ಲ ಅವರು. ಮತ್ತೆ ಬೇರೆ ಬುಕ್ ಯಾವ್ದಿದೆ ನಿಮ್ಮ ಹತ್ರ ಇಲ್ಲಿ? ಯಾವ ಮಾತದು? ಹಾ, ಕೋಟ್ ಮಾಡ್ಬೇಕಲ್ಲ ಅವರು. ಒಂದು ಬಂದಿದೆ, ಈಶ್ವರನ ದೇವತ್ವ ವೇದದ ಕರ್ತೃ ಈಶ್ವರನ ದೇವ ಹೊರತು ಯಾವ ಪುರುಷನ ಬುದ್ಧಿಕೃತವಲ್ಲ. ಅಂದ್ರೆ ಇದು ಇದು ಪುರುಷ ತಂತ್ರ ಅಲ್ಲ, ಇದು ವಸ್ತುತಂತ್ರ. ಪುರುಷತಂತ್ರವಾಗಿದ್ದರೆ ಅದರೊಳಗೆ ಅನೇಕ ದೋಷಗಳಿರಬಹುದಾಗಿತ್ತು. ಇದು ವಸ್ತುತಂತ್ರ ಆಗಿದ್ದರಿಂದ ಇದರಲ್ಲಿ ದೋಷಗಳು ಇಲ್ಲ. ಹೇಳಿ, ನೀವೇ ಹೇಳಬೇಕು. ನಿಧಾನ ನಿಧಾನ, ಮೆಲ್ಲಗೆ ಹೋಗ್ರಿ. ಸೊ ಪುರುಷತಂತ್ರ ಆಗಿ ಬರ್ಕತ್ ಹೋಗ್ರಿ ನೀವು. ಪುರುಷತಂತ್ರ ಆಗಿತ್ತು ಅಂತಂದ್ರೆ ಅದರೊಳಗೆ ಅನೇಕ ದೋಷಗಳು ಇರ್ತವೆ. ಪ್ರಮುಖವಾದ ದೋಷ ಏನು ಅಂತಂದ್ರೆ ಪ್ರತ್ಯಕ್ಷ ಪ್ರಮಾಣಗಳಿಗೆ ಒಳಪಡ್ತವೆ ಮತ್ತು ಅನುಮಾನಾದಿ ಪ್ರಮಾಣಗಳು ದೋಷಯುಕ್ತವಾಗಿರುತ್ತವೆ. ಅರ್ಥಾತ್ ಈಶ್ವರನು ಅಜ್ಞಾನ ಸ್ಥಿತಿಯಲ್ಲಿದ್ದುಕೊಂಡು ಮೊದಲು ತನ್ನನ್ನು ತಾನು ಜೀವಾತ್ಮನೆಂದು ಸೃಷ್ಟಿಸಿಕೊಂಡು ಈ ದೋಷಯುಕ್ತವಾದ ಪ್ರಪಂಚವನ್ನು ಸೃಷ್ಟಿಸಿದನು. ಅರ್ಥಾತ್ ಈಶ್ವರನು ಅಜ್ಞಾನ ಸ್ವರೂಪನೂ ಹೌದು, ಜ್ಞಾನ ಸ್ವರೂಪನೂ ಹೌದು, ಅಜ್ಞಾನ ಸ್ವರೂಪನೂ ಹೌದು. ಅಜ್ಞಾನದಲ್ಲಿದ್ದುಕೊಂಡು ಅಜ್ಞಾನದ ಸ್ಥಿತಿಯಲ್ಲಿ ತನ್ನನ್ನು ತಾನು ಪುರುಷಾರ್ಥ ಸೃಷ್ಟಿಸಿಕೊಂಡು ಈ ಜಗತ್ತನ್ನು ಸೃಷ್ಟಿಸಿದ ಅಂತಾಗಿದ್ದಾದರೆ ಅವನ ಅಜ್ಞಾನವೂ ಹೌದು, ಅವನ ಜ್ಞಾನವೂ ಹೌದು ಅಂತಾಗ್ತದೆ. ಅವನದನ್ನು ಅವನೇ ವಿರೋಧ ಮಾಡಿದಂಗೆ ಆಯ್ತು. ಅರ್ಥಾತ್ ಅಜ್ಞಾನದಲ್ಲಿ ಇರುವುದು ಅಂದರೆ ಸರಿಯಾದ ಶಬ್ದ ಹುಡುಕ್ತೀನಿ, ಯಾಕೆ ನೀವು ಬರ್ಕೊಳಿ ಕತ್ತಿರಲ್ಲ, ಸರಿಯಾದ ಶಬ್ದ ಹುಡುಕ್ತಾ ಇದ್ದೀನಿ. ಅವಿಚಾರವಂತನಾಗಿದ್ದುಕೊಂಡು ಬ್ರಾಕೆಟ್ನಲ್ಲಿ ದುಷ್ಟ ಅಂತ ಬರ್ಕೋರಿ, ಅವಿಚಾರವಂತನಾಗಿದ್ದುಕೊಂಡು ಅವಿಚಾರವಾದ ಜಗತ್ತನ್ನು ಸೃಷ್ಟಿಸಿದನು ಅಂತ. ಅವಿಚಾರವಾಗಿದ್ದುಕೊಂಡು ಅವಿಚಾರವಾದ ಜಗತ್ತನ್ನು ಸೃಷ್ಟಿಸಿದನು ಅಂತಾಗ್ತದೆ. ಇಂತಹ ಮಹಾ ಅಪರಾಧವನ್ನು ಈಶ್ವರನು ಮಾಡಲು ಸಾಧ್ಯವಿಲ್ಲ. ಮತ್ತು ಇಂಥ ಮಾತುಗಳು ಪ್ರಮಾಣವಾಗಲು ಸಾಧ್ಯವಿಲ್ಲ. ಇವುಗಳನ್ನು ಪ್ರಮಾಣವೆಂದು ಒಪ್ಪಿಕೊಂಡರೆ ಈಶ್ವರನು ದೋಷಯುಕ್ತನು ಎಂದು ಸಿದ್ಧವಾದೀತೇ ವಿನಃ ಅರ್ಥಾತ್ ವೇದಗಳೇ ಸುಳ್ಳು ಎಂಬ ಮಹಾದೋಷಕ್ಕೆ ಮಹಾದೋಷವನ್ನು ನಿರ್ಣಯಿಸಬೇಕಾಗುತ್ತದೆ. ಇಂತಹ ದೋಷಯುಕ್ತ ಪ್ರಮಾಣವನ್ನು ಅಧ್ಯಯನ ಮಾಡುವುದರಲ್ಲಿ ಏನು ತಾನೇ ಸಾರ್ಥಕ? ದೋಷಯುಕ್ತ ಪ್ರಮಾಣಗಳನ್ನು ಅಧ್ಯಯನ ಮಾಡುವುದರಿಂದ ಏನು ಸಾರ್ಥಕ? ಎಲ್ಲ ದಾರಿ ತಪ್ಪಿಸುವ ನಿರರ್ಥಕ. ನಮಗೆ ಲಭ್ಯ ಇದ್ದಂತಹ ದರ್ಶನಗಳಲ್ಲಿ ಹೆಚ್ಚು ಭಾಗದ ದರ್ಶನಗಳು ಭಗವಂತನು ಸತ್ಯ, ಜಗತ್ತು ಸತ್ಯ ಎಂದೇ ನಿರೂಪಿಸಿವೆ. ಇದು ದೋಷಯುಕ್ತ, ಅಪ್ರಮಾಣ್ಯ. ಒಂದು ಇದೆ, ಇನ್ನೊಂದು ಇಲ್ಲ ಅಂತಾದ್ರೂ ಹೇಳಿ, ಇನ್ನೊಂದು ಬರೀ ತೋರ್ತದೆ ಅಂತಾದ್ರು ಹೇಳಿ. ತೋರ್ತದೆ ಅಂತ ಹೇಳಿದ್ರು ನಾವು ಅರ್ಥ ಮಾಡ್ಕೋತೀವಿ ಇಲ್ಲೇ ಇಲ್ಲ ಅಂತೇಳಿ. ಸೂರ್ಯ ಉದಯಿಸ್ತಾನೆ ನಾವು ಅರ್ಥ ಮಾಡ್ಕೊಂಡ್ವಿ, ಸೂರ್ಯ ಉದಯಿಸೋದಿಲ್ಲ ಅಂತ ಅರ್ಥ ಮಾಡ್ಕೊಂಡ್ವಿ. ಆಕಾಶ ನೀಲಿ ಇದೆ ನಾವು ಅರ್ಥ ಮಾಡ್ಕೊಂಡ್ವಿ, ಆಕಾಶಕ್ಕೆ ಬಣ್ಣ ಇಲ್ಲ ಅಂತ. ಭೂಮಿ ಮಟ್ಟದಲ್ಲಿ ಕಾಣಿಸ್ತದೆ ನಾವು ಅರ್ಥ ಮಾಡ್ಕೊಂಡ್ವಿ, ಭೂಮಿ ಮಟ್ಟದಲ್ಲಿ ಇಲ್ಲ ಅಂತ. ಹಾಗೆ ಅನೇಕ ಸಂಗತಿಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋತೀವಿ. ನೀ ತೋರ್ತದೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಂಡ್ವಿ ಈ ಪ್ರಪಂಚ ಇಲ್ಲವೇ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಅದೆಲ್ಲ ಬಿಟ್ಕೊಟ್ಟು ಬ್ರಹ್ಮನು ಸತ್ಯ, ಜಗತ್ತು ಸತ್ಯ ಅಂತಲೇ ಹೇಳ್ತಿರೋ ಈ ಮೂರು ದೋಷಗಳಲ್ಲಿ ಬರ್ತವೆ. ಆ ಮೂರು ದೋಷಗಳನ್ನು, ಮೂರು ದೋಷಗಳು ಯಾವ ಜ್ಞಾನಿಗಳಿಗೂ ಪಂಡಿತರಿಗೂ ಸಾಧು ಅಲ್ಲ, ಹಿತಕರವಲ್ಲ, ಯಾರು ಒಪ್ಪೋದಿಲ್ಲ ಅಂತ ಅರ್ಥ. ಮುಂದಿನ ಶ್ಲೋಕ, ಈಶ್ವರೋ ವಸ್ತು ತತ್ವಜ್ಞ ನಚಾಹಂ ತೇಷ್ವವಸ್ಥಿತಃ ನಚ ಮಸ್ತಾನಿ ಭೂತಾನಿ ಇತ್ಯೇವಮೇವ ವ್ಯಚೀಕೃತ. ಈಶ್ವರೋ ವಸ್ತು ತತ್ವಜ್ಞಃ ನಚಾಹಂ ತೇಷ್ವವಸ್ಥಿತಃ ನಚ ಮಸ್ತಾನಿ ಭೂತಾನಿ ಇತ್ಯೇವಮೇವ ವ್ಯಚೀಕೃಪತ. ವ್ಯಚೀಕೃಪತ್ ಕಲರು ವ್ಯಚೀಕೃಪತ. ಈಶ್ವರ ವಸ್ತು ತತ್ವಜ್ಞ, ಈ ಸ್ವಲ್ಪ ತಿಳ್ಕೋಬೇಕು. ವಸ್ತುತಂತ್ರ ಅಂದ್ರೇನು, ಪುರುಷ ತಂತ್ರ ಅಂದ್ರೇನು, ಎರಡು ಸಂಗತಿಗಳು. ವಸ್ತುತಂತ್ರ ಪುರುಷತಂತ್ರ, ಯಾವ ಅನ್ಯ ಪ್ರಮಾಣಗಳನ್ನು ಪ್ರಯೋಗಿಸಿ ವಸ್ತುವನ್ನು ತಿಳಿಯುತ್ತೇವೋ ಅದು ಪುರುಷತಂತ್ರ. ಈ ಯಾವ ಪ್ರಮಾಣಗಳಿಗೂ, ಈ ಯಾವ ಪ್ರಮಾಣಗಳಿಗೂ ಒಳಪಡದೆ ಸ್ವತಂತ್ರವಾದ ಅಸ್ತಿತ್ವದಲ್ಲಿ ಇದೆಯೋ ಅದು ವಸ್ತುತಂತ್ರ. ನಷ್ಟ ದಶಮನ ಪ್ರಾಪ್ತವಾಗುವಿಕೆ ವಸ್ತುತಂತ್ರ. ನಾಟಕದಲ್ಲಿ ನಷ್ಟದಶಮನ ಪಾತ್ರ ವಹಿಸಿದ್ದಾದರೆ ಅವನು ಪುರುಷತಂತು. ಅವನಂದ್ರೆ ಯಾರು? ನಾಟಕದ ನಷ್ಟದ ಶಮ, ನಾಟಕದ ನಷ್ಟದ ಶಮ ಅವನ್ ಪುರುಷತಂತ್ರ. ಆತ್ಮ ವಸ್ತುತಂತ್ರ, ಅನಾತ್ಮ ಪುರುಷತಂತ್ರ. ಈಶ್ವರ ವಸ್ತುತತ್ವಜ್ಞ, ಸ್ವತಃಸಿದ್ಧ ಅಂತ ಅರ್ಥ. ಈಶ್ವರನು ಸ್ವತಃಸಿದ್ಧ. ತೇಷು ಅಹಂ ನ ಅವಸ್ಥಿತಃ, ತೇಷು ಅಹಂ ನ ಅವಸ್ಥಿತಃ. ನಾಮರೂಪಗಳ ಜಗತ್ತಿನಲ್ಲಿ ನಾನು ಇಲ್ಲ. ನಾಮರೂಪಗಳ ಜಗತ್ತು ಅಂತಂದ್ರೆ ಸಮಸ್ತ ಜೀವಭೂತ ರಾಶಿಗಳಲ್ಲಿ ನಾಮರೂಪಗಳ ಜಗತ್ತು ಅಂದ್ರೇನು? ಬ್ರಾಕೆಟ್ ನಗ ಸಮಸ್ತ ಜೀವಭೂತ ರಾಶಿಗಳಲ್ಲಿ ನಾನಿಲ್ಲ. ನಾನಿಲ್ಲದೆ ಅವು ಇಲ್ಲ, ನಾನು ಅವು ಏನೂ ಆಗಿಲ್ಲ. ಅವೆಲ್ಲವೂ ನಿನ್ನಲ್ಲಿ ಇರಬಹುದಲ್ವ? ಹಾಗಾದ್ರೆ ನಚಮಸ್ತಾನಿ ಭೂತಾನಿ, ಅವು ಯಾವೂ ನನ್ನಲ್ಲಿ ಇಲ್ಲ. ಅರ್ಥಾತ್ ಅವುಗಳಿಂದಾಗಿ ನನ್ನ ಸಹಜತೆಯಲ್ಲಿ ಏನೂ ಬದಲಾವಣೆ ಆಗ್ತಾ ಇಲ್ಲ. ಈಶ್ವರನ ಹೇಳಿಕೆ ಭಗವದ್ಗೀತಾಯ. ಎಂದು ಘಂಟಾಘೋಷವಾಗಿ ವ್ಯಚೀಕೃಪತ ಘೋಷಿಸಲ್ಪಟ್ಟಿದೆ. ನನ್ನಿಂದ ಜಗತ್ತು ಸೃಷ್ಟಿಯಾಗಿದೆ, ಆದರೆ ಆ ಜಗತ್ ಸೃಷ್ಟಿಯಿಂದ ನನ್ನಲ್ಲಿ ಯಾವ ಬದಲಾವಣೆ ಆಗಿಲ್ಲ. ಹಗ್ಗ ಹೇಳಿದಂತೆ ನನ್ನಿಂದಲೇ ಹಾವು ಸೃಷ್ಟಿತವಾಗಿದೆ, ಆದರೆ ಹಗ್ಗದಲ್ಲಿ ಯಾವ ಬದಲಾವಣೆಗಳಾಗಿಲ್ಲ, ನನ್ನಲ್ಲಿ ಯಾವ ಬದಲಾವಣೆ ಆಗಿಲ್ಲ ಅಂತ ಹಗ್ಗ ಹೇಳ್ತದೆ. ಯಾರ್ಯಾರು ಯಾವ ಹಾವನ್ನು ಹೆದರಿ ನೋಡಿ ಹೆದರ್ಕೊಂಡು ಹೋಗ್ತಾ ಇದ್ದಾರೆ, ಅವರು ನನ್ನನ್ನೇ ನೋಡಿ ಹೆದರ್ತಾ ಇದ್ದಾರೆ, ಆದರೆ ಭ್ರಮಿಸಿದ್ದಾರೆ. ಏನೆಂದು? ಹಾವೆಂದು ಭ್ರಮಿಸಿದ್ದಾರೆ. ಇಷ್ಟೊಂದು ಭ್ರಮೆಗೆ ಕಾರಣವಾದ ಹಾವು ನನ್ನಲ್ಲಿ ಯಾವ ವಿಕಾರವನ್ನು ಉಂಟು ಮಾಡಿಲ್ಲ. ನಾ ಮೊದಲು ಹೇಗೆ ಹಗ್ಗ ಇದ್ದೆ, ಈಗೂ ಹಗ್ಗವೇ ಆಗಿದ್ದೆ. ಇದನ್ನು ಇಲ್ಲಿ ತಿಳ್ಕೋಬೇಕು. ನಾನು ಭೂತಗಳಲ್ಲಿ ಜೀವರಾಶಿಗಳಲ್ಲಿ ಇಲ್ಲ, ಜೀವರಾಶಿಗಳು ಆವೂ ನನ್ನಲ್ಲಿ ಇಲ್ಲ. ನಾನು ಜೀವರಾಶಿಗಳಲ್ಲಿ ಇಲ್ಲ ಅರ್ಥಾತ್ ನಾಮರೂಪಾತ್ಮಕವಾದ ಜೀವರಾಶಿಗಳಲ್ಲಿ ನಾನು ಇಲ್ಲ. ನಾಮರೂಪಾತ್ಮಕವಾದ ಜೀವರಾಶಿಗಳು ಜೀವಕಲ್ಪಿತ, ಅವಿದ್ಯಾ ಕಲ್ಪಿತ. ಅವೆಲ್ಲವೂ ನಾನು ಹೆಂಗಾಗ್ತೀನಿ? ಜನ ಸಾವಿರ ಅನ್ಬಹುದು, ಮಾನವ ಮಾನವ ಅನ್ಬಹುದು, ದೇವ ಮಾನವ ಅನ್ಬಹುದು, ದೇವತಾ ಅನ್ಬಹುದು, ಏನ್ ಬೇಕಾದ ಅನ್ಬಹುದು ಜನ. ಅವಿದ್ಯಾ ಕಲ್ಪಿತ. ನಾನು ಅವು ಹಾಗೆ ಇಲ್ಲ. ನಾಮರೂಪಗಳು ಜನ ಅವಿದ್ಯಾಧೀನದಲ್ಲಿ ಅವು ಭ್ರಮಿಸಲ್ಪಟ್ಟಂತಹ ವಿಚಾರಗಳು. ನೀವೇ ಅಧಿಷ್ಠಾನ ಅಲ್ವೋ, ನಾನೇನು ಮಾಡಲಿ ಅದಕ್ಕೆ, ನಾನು ಏನು ಮಾಡಲಿ ಸಾಧ್ಯ? ಅಧಿಷ್ಠಾನ ಅಧಿಷ್ಠಾನವಾಗಿದ್ಕೊಂಡಿದ್ದೇನಷ್ಟೇ. ಅಧಿಷ್ಠಾನ ಅಂತನೂ ನಾನು ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇದ್ದಾರೆ? ನಾಮರೂಪಗಳನ್ನು ಆರೋಪಿಸಿದಂತಹ ಸಮಸ್ತ ಅವಿದ್ಯಾಜನಿತ ಜೀವರಾಶಿಗಳು ಹೇಳ್ತಾ ಇವೆ, ನನ್ನನ್ನು ಅಧಿಷ್ಠಾನ ಮಾಡಿಕೊಂಡು ಜಗತ್ತಾಗಿದೆ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ವೆರಿ ಟೂ ಡಿಫ್ರೆಂಟ್ ಸ್ಟ್ರಾಂಗ್ ಪಾಯಿಂಟ್ಸ್, ಡಿಫ್ರೆಂಟ್ ಸ್ಟ್ಯಾಂಡ್ ಪಾಯಿಂಟು, ವೆರಿ ಸ್ಟ್ರಾಂಗ್ ಸ್ಟ್ಯಾಂಡ್ ಪಾಯಿಂಟ್, ಎಕ್ಸ್ಟ್ರೀಮ್ ಸ್ಟ್ಯಾಂಡ್ ಪಾಯಿಂಟ್ಗಳು. ಇಲ್ಲಿ ನಿಂತ್ಕೋ, ಅದೆಲ್ಲವೂ ಅವಿದ್ಯಾ ಕಲ್ಪಿತ. ಅಲ್ಲಿ ನಿಂತ್ಕೋ, ಅದೆಲ್ಲವೂ ಸತ್ಯ, ಜಗತ್ ಸತ್ಯ. ಹೊರತುಪಡಿಸಿ ಈಶ್ವರನು ಇದ್ದಾನೆ ಅನ್ನೋರಿಗೆ ಈಶ್ವರನು ಸತ್ಯ. ಅದಕ್ಕೆ ಹಿಂಗೆ ಫೋಟೋ ತೋರಿಸ್ಬೋದು. ಈ ಮಧ್ಯಲೊಬ್ಬರು ಬರ್ತಾನೆ, ಅವಿದ್ಯಾಕಲ್ಪಿತ ಜೀವನೂ ಸತ್ಯ, ಪರಮಾತ್ಮನು ಸತ್ಯ, ಜಗತ್ತು ಸತ್ಯ ಅಂತ. ಫೋಟೋ ಹಿಂಗೆ ತೆಗಿಸ್ತಾರೆ, ಅದು ಯಾಕೆ ಹಿಂಗೆ ತೆಗೆಸಿದ್ರೆ ಗೊತ್ತಿಲ್ಲ. ಫೋಟೋ ಇತ್ತು ಆ ಟೈಮಿಗೆ, ಅದು ಕೂಡ ಗೊತ್ತಿಲ್ಲ. ಆರ್ಟಿಸ್ಟ್ ಕಲ್ಪನಾ. ಈ ಆರ್ಟಿಸ್ಟ್ ಮಂದಿ, ಈ ಲೇಖಕ ಮಂದಿ, ಈ ಬುದ್ಧಿಜೀವಿಗಳು, ಇವರು ಹಾಳು ಮಾಡಿದಷ್ಟು ಜಗತ್ತನ್ನು ಬೇರೆ ಯಾರು ಹಾಳು ಮಾಡಲಿಲ್ಲ. ನಾವು ನೀವು ರೈತರು ಅಜ್ಞಾನಿಗಳು, ನಮ್ಮ ನಮ್ಮ ಊರೊಳಗೆ ನಮ್ದು ನಮ್ದು ನಮ್ದು ಈರುಳ್ಳಿ, ನಮ್ಮ ಉಳ್ಳಾಗಡ್ಡಿನೋ ಕಟ್ಟ ಹೊಡೆಯೋದೇ ತಿನ್ನೋದಪ್ಪ. ದೋಸ್ ಡೇಸ್ ಆರ್ ಸೋ ಜಾಯ್ಫುಲ್ ಡೇಸ್. ಏಪ್ರಿಲ್ ಮೇ ತಿಂಗಳಲ್ಲಿ ಹಳ್ಳಿಗೆ ಹೋಗ್ತಿದ್ವಿ, ರೊಟ್ಟಿ ಕಟ್ಕೊಂಡು ಬರ್ತಿದ್ರು ಸಾಯಂಕಾಲ 4-5 ಊರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಕೈಯಾಗ ರೊಟ್ಟಿ ಕೊಟ್ಟು ಉಳ್ಳಾಗಡ್ಡಿ ಹೊಲ್ದಾಗ ಕುಡಿಸ್ಬಿಡ್ತೀವಿ. ಇವರು ಕರ ಕರ ಕರ ಕರ ಮೆಣಸಿನಕಾಯಿ ತಿನ್ನೋರು ಮಾಮಾಜಿ. ಅವು ನಮಗಾಗೋದಿಲ್ಲ, ನಾವು ನೀರು ಕೊಡಿ ಚೆನ್ನಾಗಿ ತೊಳ್ಕೊಂಬುದು ಬರೆದು ಹೊಡಿಯೋದು. ಏನು ರುಚಿ ಅದು, ಎಷ್ಟು ಮಸ್ತ್ ಮಜಾ ಇರ್ತಾವ. ಆ ಕಾಲನೇ ಹೊರಟು ಆ ರುಚಿ ಈರುಳ್ಳಿನ ಸಿಗೋದಿಲ್ಲ. ನಾವು ಫಿಲಾಸಫಿ ಕೆಡಿಸೇ ಇಲ್ಲ, ಅದು ಬುದ್ಧಿಜೀವಿಗಳು ಅಂತಿರ್ತಾರೆ ನೋಡ್ರಿ, ಹೈಲಿ ಇಂಟೆಲೆಕ್ಚುವಲ್ ಪೀಪಲ್, ಭಗವದ್ಗೀತ ಸುಟ್ಟು ಹಾಕ್ರಿ. ಇವರು ಪ್ರಪಂಚ ಹಾಳು ಮಾಡ್ತಾ ಇರೋದು. ಸಾಮಾನ್ಯರು ಶ್ರದ್ಧಾನೋ ಅಂಧಶ್ರದ್ಧಾನೋ ಏನಿದೆಯೋ ಇದೆ, ಅದ್ರ ಜಗತ್ತನ್ನು ಹಾಳು ಮಾಡ್ತಾ ಇಲ್ಲ ಅವರು. ನೀವು ಸಮಾಜವನ್ನ ಜಗತ್ತನ್ನ ಛಿದ್ರ ವಿಚ್ಛಿದ್ರಕಾರಿಯಾಗಿ ಬದಲಾಯಿಸ್ತಾ ಇದ್ದೀರಿ. ಹೀಗಾಗಿ ಇದು ಇದು ಇವೆಲ್ಲ ಏನವಲ್ಲ, ಇವು ಏನು ಆರ್ಟಿಸ್ಟ್ ನಿರ್ಮಿತ, ಚಿತ್ರಕಲಾಕಾರನಿಂದ ನಿರ್ಮಿತವಾದದ್ದು. ಏನ ಮಧ್ವಾಚಾರ್ಯ ಬಂದು ಪೋಸ್ ಕೊಟ್ರೆ ಹಿಂಗೆ ಪೋಸ್ ಕೊಡ್ಲಿಕ್ಕೆ ಇತ್ತೇನ ಅವಾಗ ಕ್ಯಾಮರಾ ಇಲ್ಲ, ಆರ್ಟಿಸ್ಟ್ ಇದ್ರು. ಹಾ, ಒಪ್ತೇನೆ. ಐ ಎಮ್ 100% ಶುವರ್ ಅವರ ಫಿಲಾಸಫಿಯನ್ನು ಆಧಾರವಾಗಿಟ್ಕೊಂಡು ಅವನು ಎರಡು ಬೆರಳು ಮಾಡಿರ್ತಾನೆ ವಿನಃ ಸ್ವತಃ ಆಚಾರ್ಯರು ಎಂದು ಹೀಗೆ ಮಾಡಿ ತೋರಿಸ್ಲಿಕ್ಕೆ ಹೋಗುವುದಿಲ್ಲ. ಅವರು ಪೂರ್ಣ ಸ್ವರೂಪರು, ಅವರು ಆತ್ಮಸ್ವರೂಪರು. ಇಂಥ ಅಪರಾಧವನ್ನು ಅವ್ರು ಯಾಕೆ ಮಾಡ್ಲಿಕ್ಕೆ ಹೋಗ್ತಾರೆ? ಅವರಾಗ್ಲಿ ರಾಮಾನುಜರಾಗ್ಲಿ ಯಾಕೆ ಮಾಡ್ಲಿಕ್ಕೆ ಹೋಗ್ತಾರೆ? ನಂತರ ಬಂದಂತಹ ಭಕ್ತಾದಿಗಳ ಗುಂಪೇನಿವೆಯೋ ಅವರು ಇವುಗಳನ್ನು ಮ್ಯಾನಿಪುಲೇಟ್ ಮಾಡ್ಕೊತ್ಕೊಂಡ್ರು. ಎರಡೆರಡು ತತ್ವಗಳ ಮಧ್ಯದಲ್ಲಿ ಕಣಿವೆಯನ್ನು ಪಾರು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಂತಹ ಕಣಿವೆಯನ್ನು ನಿರ್ಮಾಣ ಮಾಡಿಟ್ಬಿಟ್ರು. ಅವರು ಚೆನ್ನಾಗೇ ಇದ್ದಾರೆ. ಇದೇ ವಿಚಾರ ಬಸವಣ್ಣನಿಗೂ ಹೋಗ್ತದೆ, ಇದೇ ವಿಚಾರ ತುಕಾರಾಮನಿಗೂ ಹೋಗ್ತದೆ, ದಾಸ ಪುರಂದರಾಸರಿಗೂ ಹೋಗ್ತದೆ. ಅವರವರು ಆನಂದವಾಗಿ ಇದ್ದಾರೆ. ಎಲ್ಲ ಮುಂದೆ ಬಂದಂತ ಭಕ್ತಾದಿಗಳು ಚಮಚಾಗಳು ಚಮಚಾಗಳಂದ್ರೆ ಗೊತ್ತಾತ ಎಲ್ಲ ಎಮ್ ಎಲ್ ಎಂ ಪಿಗಳ ಹಿಂದೆ ಚಮಚಾಗಳು ಬೆಣ್ಣಿ ಹಚ್ಚಲಿಕ್ಕೆ ಅವಬ್ಬ ಅವ ಕೈಲಾಗದೆ ಇದ್ದವ ಮಗ ಕೈ ಮುರ್ಕೊಂಡಲ್ಲ ಎಲೆಕ್ಟ್ರಿಕ್ ಶಾಕ್ ಕೊಡಿಸಿ ಹಾ ಅವ ಎಲ್ಲಪ್ಪ ಅಂತೇಳಿ ಅವ ನಿನ್ನೆ ಅಲ್ಲಿ ಇವರಿಗೆ ಮನೋರ್ಜಸ್ಗಳಿಗೆ ಏನೋ ಹೇಳ್ಕೊಳಿಕ್ ಬಂದಲ್ಲ ಅವಾಗ ಚಮಚ ಇದ್ದಾನೆ ನೋಡುವಲ್ಲಿ ನನ್ನ ಹತ್ರ ಬಾ ಅಂತ ಹೇಳಿಲ್ಲ ಆ ಸಾಹೇಬ್ರಿ ಯಾಕೆ ತೊಂದರೆ ಕೊಡ್ತೀನಿ ನಾನೆಲ್ಲ ಸರಿ ಮಾಡ್ಕೊಡ್ತೀನಿ ನನ್ನ ಹತ್ರ ಬಾ ನೀನು ಅವ ನಾನು ನೋಡ್ತಾನೆ ಹೆಂಗ್ರಿ ಮಾಡಿ ನನಗೆ ಪಾರ್ ಮಾಡಿದ್ರೆ ಸುಭಾಂಗ್ಲಿ ಕರ್ಕೊಂಡು ಹೋಗಿ ಹೊರತಂತೆ ಅವ್ರು ಕಾರ್ ಹಾಕೊಡುವಾಗ ನಾ ಹೇಳಿದೆ ನೋಡ್ರಿ ಅವ ಎಲ್ಲಪ್ಪ ಬಂದ ನಾನು ಏ ಎಲ್ಲಪ್ಪ ಬಾಯಿಲೆ ಸಾಮ್ಸಿಂಗ್ ಕಳಿಸ್ಕೊಡ್ತಾರ ನಂಗೆ ನಾನು ಹಿಂಗೆ ಕೆಲಸ ಮಾಡಿದ್ದೆ 3 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದೆ ನಿನಗೆ 2 ಲಕ್ಷ ಒಂದು ಕಡೆ ಅದ ಇನ್ನೊಂದು ಲಕ್ಷ ನನ್ನ ಕೈಯಿಂದ ನಾನು ಕೊಡ್ತೀನಿ ನಿನಗೆ 2 ಕೈ ಹಾಕಿಸ್ಕೊಡ್ತೀನಿ ಕೆಲವು ಇನ್ಫಾರ್ಮೇಷನ್ ಕೊಡಬೇಕು ನೀವು ಕೊಡು ಅಂತ ಇಷ್ಟು ಹೇಳಿ ಕಾರ್ ತೊಗೊಂಡು ಹೊರಟ್ಬಿಟ್ರು ಇದನ್ನು ಮಾಡಲಿಕ್ಕೆ ಅವನ ನಡುವು ಬಿಡ್ಲಿಕ್ಕೆ ಇರ್ತಿದ್ದಿಲ್ಲ ಅವ ಯಾರವ ಚಮಚ ಅವ ಅಂತ ಈ ನಡುವ ಚಮಚಗಳಿರ್ತಾರೆ ಹಂಗೆ ಈ ತ್ರಿಮತ ಆಚಾರ ಭಕ್ತರು ಫಾಲೋವರ್ಸ್ ಅಂತ ಏನಿದ್ದಾರೆ ಈ ಚೀಲಗಳು ಈ ಚಮಚಗಳು ಈ ಪ್ರಕಾರವಾದ ದಾಟಲು ಅಸಾಧ್ಯವಾದಂತಹ ಕೊಳ್ಳವನ್ನು ಸಿದ್ಧ ಮಾಡಿಟ್ಟಾರೆ ವಿನಃ ಅವರವರು ಆನಂದವಾಗಿ ಇದ್ದಾರೆ ಅವರು ತತ್ವಗಳು ಇರಬಹುದು ಅದು ತಮ್ಮ ವಿಚಾರ ಅಂತ ಮಂಡಿಸಿರಬಹುದು ತಪ್ಪೇನಿಲ್ಲ ಎಲ್ರಿಗೂ ರೈಟಿಂಗ್ ಸ್ವಾತಂತ್ರ್ಯತೆ ಇದೆ ವಾಕ್ ಸ್ವಾತಂತ್ರ್ಯತೆ ಇದೆ ಇದು ನನ್ನ ವಿಚಾರ ಅಂತ ಅವರಂದಿರಬಹುದು ಇದು ನನ್ನ ವಿಚಾರ ಅಂದ್ರೆ ಅದನ್ನು ಫಿಲಾಸಫಿನೇ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಏನು ಐಡಿಯಾ ಇದ್ದಿದ್ದಿಲ್ಲ ಅವರಿಗೆ ಅವರು ಈ ಅಧ್ಯಯನವನ್ನ ಸಂಶೋಧನೆಯನ್ನ ದ್ವೈತ ಮತ್ತು ವಿಶಿಷ್ಟಾದ್ವೈತ ಸಂಶೋಧನೆಯನ್ನ ಮಾಡುವಾಗ ಕೂಡ ರೆಫರೆನ್ಸ್ ಯಾವ ಗ್ರಂಥ ತಗೊಂಡಿದ್ದವರು ನಮ್ಮ ಸಂಪ್ರದಾಯದ ಗುರು ಶಿಷ್ಯ ಪರಂಪರೆಯ ಪ್ರಕಾರ ಯಾರ ರೆಫರೆನ್ಸ್ ಅನ್ನು ನಾವು ತಗೋತೀವಿ ಅವರಿಗೆ ನಾವು ವಿರೋಧ ಮಾಡೋದಿಲ್ಲ ವಿರೋಧ ಮಾಡಿದ್ರೆ ಆದರೆ ಮಾಡಿದವನು ಶಾಪಗ್ರಸ್ತನಾಗ್ತಾನೆ ಅವನನ್ನು ಫಾಲೋ ಮಾಡೋರು ಶಾಪಗ್ರಸ್ತರಾಗ್ತಾರೆ ಸಪೋಸ್ ಮಧ್ವ ವಿರೋಧ ಮಾಡಿ ತಮ್ಮ ಮತವನ್ನು ಸ್ಥಾಪಿಸಿದ್ದೇ ಆದರೆ ಅವರು ಶಾಪಗ್ರಸ್ತರಾದರು ಯಾಕೆ ಗುರುಗಳನ್ನು ಏನ್ ಮಾಡಿದ್ರು ಅವರು ವಿರೋಧ ಅದನ್ನು ನಾವು ಫಾಲೋ ಮಾಡಿದ್ರಿಂದ ನಾವು ಶಾಪಗ್ರಸ್ತರಾದ ಇಂಥ ಅಪರಾಧವನ್ನು ಯಾವ ಆಚಾರಾದರೂ ಯಾಕೆ ಮಾಡ್ಲಿಕ್ಕೆ ಹೋಗ್ತಾರೆ ಮತ್ತೆ ಮಾಡ್ಯಾರಲ್ರಿ ನಾವು ಮಾಡಿದ್ದದು ನಮ್ಮದೊಂದು ವಿಚಾರ ಹೀಗಿದೆ ಅಂತ ಅವ್ರು ಮಂಡಿಸಿದ್ದಾರೆ ಅಷ್ಟೇ ವಿನಃ ಅದನ್ನೇ ಒಂದು ಫಿಲಾಸಫಿ ಮಾಡ್ರಿ ಅಂತ ಅವ್ರು ಎಲ್ಲೂ ಹೇಳಲಿಕ್ಕೆ ಹೋಗ್ಲಿಲ್ಲ ಸೊ ಈ ಪ್ರಕಾರ ಇದು ಈಶ್ವರ ವಸ್ತುತತ್ವಜ್ಞ ಚ ನಾಹಂತೇಶು ಅವಸ್ಥಿತಃ ನಾನು ಅವುಗಳಲ್ಲಿ ಆ ನಾಮರೂಪಗಳಲ್ಲಿ ಇಲ್ಲ ನಚಮಸ್ತಾನಿ ಭೂತಾನಿ ಅವು ಯಾವ ನಾಮರೂಪಗಳು ನನ್ನಲ್ಲಿಯೂ ಇಲ್ಲ ಯಾಕೆ ನನಗಿದ್ದಾದರೆ ಆ ನಾಮರೂಪಗಳು ನನ್ನಲ್ಲಿದ್ದಾದರೆ ನಾನು ಲಿಮಿಟೆಡ್ ಆಗಿಬಿಡ್ತೇನೆ ನನಗೂ ನಾಮರೂಪ ಬಂದ್ಬಿಡ್ತು ನನಗೂ ನಾಮರೂಪ ಅಂತಂದ್ರೆ ನಾನು ಲಿಮಿಟೆಡ್ ಆಗಿಬಿಡ್ತೇನೆ ಇಲ್ಲ ಈಶ್ವರ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಏನಂತ ಹೇಳ್ತಾನೆ ನಾನು ಅವುಗಳಲ್ಲಿಲ್ಲ ಅವು ಯಾವುವು ನನ್ನಲ್ಲಿ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳಿದ್ದಾನೆ ಅಂತ ಈ 71ನೇ ಶ್ಲೋಕ ಹೇಳಿದಾಗಿದೆ ಯದಿ ಸತ್ಯಂ ಭವೇದ್ ವಿಶ್ವಂ ಸುಷುಪ್ತಾ ಉಪಲಭ್ಯತಾ ಯನ್ನೋಪಲಭ್ಯತೆ ಕಿಂಚಿತ್ ಅತೋ ಸತ್ ಸ್ವಪ್ನವನ್ ವೃಷಾ ನಮಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜಯ ಶ್ರೀ ಸದ್ಗುರುನಾಥ ಮಹಾರಾಜಕ್ಕೆ ದೇವಸ್ಥಾನಕ್ಕೆ ಬಂದು ಹೋಗ್ರಿ ಅಂತ ಹೋಗಿ ಕೇಳ್ಕೊಡ್ರಿ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಶಿಲೆ ಹಾಕೊಂಡ್ರಿ, ಶಿಲೆ ಹಾಕೊಂಡು ಹೋಗ್ರಿ, ದೇವಸ್ಥಾನಕ್ಕೆ ಬಂದು ಹೋಗ್ರಿ ಅಂತ ಕೇಳ್ಕೊಂಡ್ರೆ ಅಪ್ಪ ಮಗ ಇದ್ದ.